ಮತ್ತೆ ಇದನ್ನು ವೈಜ್ಞಾನಿಕವಾಗಿ ನಾವೇನಂತೀವಿ ಅಂದ್ರೆ ಸ್ಪೋಡಾಪ್ಟರಾ ಪ್ರುಜಿಪರ್ದ ಅಂತ ಹೇಳ್ತೀವಿ. ಮತ್ತೆ ಈ ಹುಳು ಸುಮಾರು ಅಂತಂದ್ರೆ ಒಂದು ಎಲ್ಲಾ ಬೆಳೆಗಳಿಗೂ ಈವನ್ ಕಳೆಗಳಿಗೂ ಸಹ ಇದು ಹಾನಿ ಉಂಟು ಮಾಡ್ತದೆ. ಮತ್ತೆ ಮುಖ್ಯವಾಗಿ ನಾವು ಬೆಳೆಯುವ ಬೆಳೆಗಳಂತ ಅಂದ್ರೆ ಮುಸ್ಕಿನ್ ಜೋಳ, ಜೋಳ, ಭತ್ತ, ಗೋಧಿ ಮತ್ತು ಕಬ್ಬಿನಲ್ಲಿ ನಾವು ಇದರ ಹಾನಿಯನ್ನು ಹೆಚ್ಚಾಗಿ ಕಾಣಬಹುದು. ಈ ಎಲ್ಲಾ ಬೆಳೆಗಳಿಗೆ ನಾವು ಕಂಪೇರ್ ಮಾಡಿದಾಗ ಮುಸ್ಕಿನ್ ಜೋಳಕ್ಕೆ ಇದು ಅತಿ ಹೆಚ್ಚಾಗಿ ಹಾನಿ ಉಂಟು ಮಾಡ್ತದೆ. ಮತ್ತೆ ಅದರಲ್ಲೂ ಮುಸ್ಕಿನ್ ಜೋಳದಲ್ಲಿ ನಾವು ಸ್ವೀಟ್ ಕಾರ್ನ್ ಏನಂತೀವಿ, ಅದಕ್ಕಿನ್ನೂ ಜಾಸ್ತಿ ಹಾನಿ ಉಂಟು ಮಾಡ್ತದೆ. ಅಂದ್ರೆ ಈ ಕೀಟ ಮೊದಲು ಇರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ May 2018 ನಮ್ಮ ಕೃಷಿ ತೋಟಗಾರಿಕಾ ವಿಶ್ವವಿದ್ಯಾಲಯ ಶಿವಮೊಗ್ಗದ ವಿಜ್ಞಾನಿಗಳು ಮೊದಲ ಬಾರಿಗೆ ಈ ಕೀಟವನ್ನ ನಮ್ಮ ದೇಶದಲ್ಲಿ ವರದಿ ಮಾಡಿರ್ತಾರೆ. ನಂತರದ ದಿನಗಳಲ್ಲಿ ಇದು ಮೊದಲಿಗೆ ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ, ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಮೆಕ್ಕೆಜೋಳದ ಹೊಲಗಳಲ್ಲಿ ಕಂಡು ಬಂದಿತ್ತು. ಮತ್ತೆ ಇಡೀ ನಮ್ಮ ರಾಜ್ಯ ಅಥವಾ ಬೇರೆ ರಾಜ್ಯಗಳಾದ ನಮ್ಮ ದೇಶದ ಫುಲ್ಲು ಆವರಿಸಿಕೊಂಡು ಬೇರೆ ದೇಶಗಳಿಗೂ ಸಹ ಇದು ಹರಡಿಕೊಂಡು ಹೆಚ್ಚಾಗಿ ಹಾನಿಯುಂಟು ಮಾಡ್ತಾ ಇದೆ. ಈ ಕೀಟದ ಬಗ್ಗೆ ತಾವು ಹೇಳಿದ್ರೆ ಈ ಕೀಟ ಅತಿ ಹೆಚ್ಚು ಹಾನಿ ಮಾಡೋದಕ್ಕೆ ಮತ್ತೆ ಪ್ರಬಲವಾಗಿ ಕಾರಣಗಳು ಯಾವ್ಯಾವ ಅಂತ ಹೇಳ್ತೀರಿ? ಈ ಕೀಟ ಅಂದ್ರೆ ಹೆಚ್ಚಾಗಿ ಹಾನಿಯುಂಟು ಮಾಡೋದು ಮತ್ತೆ ರೈತ ತೋಟಗಳಲ್ಲಿ ಕಂಡು ಬರ್ತಿದೆ. ಯಾಕಂತಂದ್ರೆ ನಾವು ಇದು ಪತಂಗ ಜಾತಿಗೆ ಸೇರಿದ್ದಿ ಹುಳ. ಈ ಹೆಣ್ಣು ಪತಂಗ ಅಂದ್ರೆ ಈ ಹೆಣ್ಣು ಗಂಡು ಪತಂಗಗಳು ಮಿಲನ ಹೊಂದಿ ಒಂದು ಹೆಣ್ಣು ಪತಂಗ ಸುಮಾರು 1000 to 1500 ಮೊಟ್ಟೆಗಳನ್ನು ಇಡುವಂತ ಇದಕ್ಕೆ ಶಕ್ತಿ ಹೊಂದಿರ್ತದೆ. ಅದರಿಂದ ಹುಳುಗಳ ಸಂಖ್ಯೆ ಜಾಸ್ತಿಯಾಗಿ ಹಾನಿಯುಂಟು ಮಾಡ್ತದೆ. ಮತ್ತೆ ಇದ್ರ ಸುಮಾರು ಎಲ್ಲಾ ಬೆಳೆಗಳಿಗೂ ಅಥವಾ ಕಳೆಗಳನ್ನು ಬಾಧಿಸುವ ಅಂದ್ರೆ ಅವನ್ನೆಲ್ಲ ತಿಂದು ಜೀರ್ಣ ಮಾಡ್ಕೊಳ್ಕಂತ ಇದು ಶಕ್ತಿ ಈ ಹುಳುಕಿರ್ತದೆ. ಮತ್ತೆ ಒಂದು ಪತಂಗ ಕೋಶದಿಂದ ಹೊರಬಂದು ಸುಮಾರು ಅಂದ್ರೆ ಒಂದು 200 to 300 kilometers ಚಲಿಸುವ ಶಕ್ತಿಯನ್ನು ಹೊಂದಿರ್ತದೆ. ಅಂದ್ರೆ ಒಂದು ತೋಟದಲ್ಲಿ ಒಂದು ಹುಳ ಇದೆ ಅಂತಂದ್ರೆ ಅದು ಕೋಶದಿಂದ ಹೊರಬಂದು ಬಿಟ್ಟು ಬೇರೆ ತೋಟಕ್ಕೆ ಇರ್ಲಿಲ್ಲ ಅಂತಂದ್ರೆ ಅಲ್ಲಿ ಬೆಳೆ ಬೇರೆ ತೋಟಗಳಿಗೆ 200 to 300 kilometers ಹೋಗಿ ಅಲ್ಲಿರತಕ್ಕಂತಹ ಬೆಳೆಗೆ ಇದು ಮೊಟ್ಟೆ ನೀಡುವ ಶಕ್ತಿಯನ್ನು ಹೊಂದಿರ್ತದೆ. ಮತ್ತೆ ಈ ಕೀಟದ ಮೇಲೆ ಪರತಂತ್ರ ಜೀವಿಗಳನ್ನ ಏನಂತೀವಿ, ಅವು ತಿನ್ನುವ ಕೀಟಗಳು, ಆ ಕೀಟನ ತಿನ್ನುವಂತಹ ಬೇರೆ ಪರತಂತ್ರ ಜೀವಿಗಳು ಕಡಿಮೆ ಸಂಖ್ಯೆಯಲ್ಲಿ ಇರ್ತವೆ. ಮತ್ತು ಹಿಂಗಾರು ಅಥವಾ ಮುಂಗಾರು ಬೆಳೆಗಳಲ್ಲೂ ಸಹ ಈ ಕೀಟ ಎಲ್ಲಾ ಬೆಳೆಗಳಿಗೂ ಅಟ್ಯಾಕ್ ಆಗೋದ್ರಿಂದ ಮುಂಗಾರು ಮುಗಿದುಕೊಳ್ಳೆ ಮತ್ತೆ ಹಿಂಗಾರು ಬೆಳೆಗಳು ಬರ್ತದೆ. ಅದೇ ರೀತಿ ಖುಷ್ಕಿ ಮತ್ತೆ ನೀರಾವರಿ ಬೆಳೆಗಳು, ಖುಷ್ಕಿ ಬೆಳೆ ಆದ್ಮೇಲೆ ನೀರಾವರಿ, ನೀರಾವರಿ ಅಂದ ಕಂಟಿನ್ಯೂಸ್ ಆಗಿ ಎಲ್ಲಾ ಬೆಳೆಗಳಿಗೂ ಬೆಳೆಯೋದ್ರಿಂದ ಇದು ಕಂಟಿನ್ಯೂಸ್ ಆಗಿ ಇದಕ್ಕೆ ಊಟ ಅನ್ನೋದು ಫುಡ್ ಸಿಗ್ತಾ ಇರ್ತದೆ. ಅದರಿಂದ ಈ ಕೀಟ ಎಲ್ಲಾ ಬೆಳೆಗಳು ಬರೋದ್ರಿಂದ ಜಾಸ್ತಿ ಪ್ರಬಲವಾಗಲಿಕ್ಕೆ ಕಾರಣಗಳಂತ ಇವು ಹೇಳಬಹುದು. ಇದ್ರ ಜೊತೆಗೆ ಇದ್ರ ಜೀವನ ಚಕ್ರದ ಬಗ್ಗೆ ಮಾತಾಡೋದಾದ್ರೆ ಯಾವ ರೀತಿಯಾದ ಒಂದು ಜೀವನ ಚಕ್ರ ಇದರಲ್ಲಿ ಕಾಣಬಹುದು ಅಂತೀರಿ? ಹೆಣ್ಣು ಅಂದ್ರೆ ಒಂದು ಕೋಶದಿಂದ ಹೆಣ್ಣು ಗಂಡು ಪತಂಗಗಳು ಹೊರಬಂದು ಮಿಲನ ಹೊಂದಿ ಒಂದು ಸುಮಾರು 1000 ಮೇಲೇನೆ ಒಂದು ಹೆಣ್ಣು ಪತಂಗ ಎಲೆಗಳ ಮೇಲೆ ಅಥವಾ ಗಿಡಗಳು ಸಣ್ಣದಾಗಿದ್ದಾಗ ಎಲೆಗಳ ಮೇಲೆ ಈವನ್ ನಾವು ಕಾಂಡಗಳ ಮೇಲೆ ಸಹ ಮೊಟ್ಟೆಗಳನ್ನ ಕಾಣಬಹುದು. ಅಂದ್ರೆ ಇದ್ರದ್ದು ಮುಖ್ಯವಾಗಂತಂದ್ರೆ ಇದು ಗುಂಪು ಗುಂಪಾಗಿ ಮೊಟ್ಟೆಗಳನ್ನ ಇಡ್ತೈತೆ. ಆ ಗುಂಪು ಮೊಟ್ಟೆಗಳು ಇಟ್ಬಿಟ್ಟು ಅದ್ರ ಮೇಲೆ ಒಂದು ಹಳದಿ ಬಣ್ಣದ ಕೂದಲನ್ನ ಆ ಪತಂಗ ಮುಚ್ಚಿಡ್ತದೆ. ಇವು ಎಲೆಗಳ ಮೇಲೆ ಅಥವಾ ಕಾಂಡದ ಮೇಲೆ ಇರ್ತದೆ. ಈ ಮೊಟ್ಟೆ ಸುಮಾರೊಂದು 4 to 5 ಅಷ್ಟು ಅವಧಿ. ಆ 4 to 5 ಮುಗಿದ ನಂತರ ಈ ಮರಿ ಹುಳುಗಳು ಹೊರಗಡೆ ಬರ್ತದೆ. ಆ ಮರಿ ಹುಳುಗಳು ಸುಮಾರು 4 to 5 ಅಂತ ಇದ್ದು ಅದರಿಂದ ಒಂದು ಮರಿ ಹುಳುಗಳು 14 to 19 ಮರಿ ಹುಳುಗಳು ಕಾಲ ಕಳೀತದೆ. ನಮ್ಗೆ ಈ ಹಾನಿ ಉಂಟು ಮಾಡೋದ್ರೆ ಮುಖ್ಯವಾಗಿ ಈ ಮರಿ ಹುಳುಗಳೇ ಬೆಳೆಗೆ ಹಾನಿ ಉಂಟು ಮಾಡೋದು. ಈ ಬೆಳೆದ ಹುಳುಗಳು ಸುಮಾರು 3 to 4 cm ಅಷ್ಟು ಉದ್ದವನ್ನ ನಾವು ಗಮನಿಸಬಹುದು. ಮುಖ್ಯವಾಗಿ ಈ ಕೀಟ ನಾವು ಸೈನಿಕ ಹುಳನ್ನ ಹೆಂಗೆ ಗುರುತಿಸೋದು ಅಂತಂದ್ರೆ ತಲೆ ಮೇಲೆ ಕೆಳಮುಖವಾಗಿ ವೈ ಆಕಾರದ ಚಿಹ್ನೆಯನ್ನು ನಾವು ಕಾಣಬಹುದು. ಮತ್ತು ಮೈ ಮೇಲೆ ಉದ್ದನೆಯ ಬಿಳಿ ಗೆರೆಗಳಂದ್ರೆ ಆ ಕಡೆ ಈ ಕಡೆ ಒಂದು ಮರಿ ಹುಳ ತಗೊಂಡ್ರೆ ಆ ಕಡೆ ಈ ಕಡೆ ಒಂದು ಉದ್ದನೆಯ ಬಿಳಿ ಬಣ್ಣದ ಗೆರೆಗಳನ್ನು ಸಹ ಕಾಣಬಹುದು. ಮತ್ತೆ ಹೊಟ್ಟೆಯ ತುದಿ ಭಾಗದಲ್ಲಿ ಅಂದ್ರೆ ಒಂದು ಸ್ವಲ್ಪ ಹಿಂದುಗಡೆಗೆ 4 ಚೌಕಾಕಾರದಲ್ಲಿ ಕಪ್ಪು ಬಣ್ಣದ ಚುಕ್ಕೆಗಳನ್ನು ಕಾಣಬಹುದು. ಇದು ನಾವು ಸೈನಿಕ ಹುಳುವಿನ ರೈತರು ಗುರುತಿಸುವಂತಹ ಚಿಹ್ನೆಗಳು. ಮತ್ತು ಈ 14 to 19 ನಂತರ ಮರಿ ಹುಳುಗಳು ಕೋಶಾವಸ್ಥೆಗೆ ತಲುಪ್ತವೆ. ಈ ಕೋಶಾವಸ್ಥೆ ಎಲ್ಲುವಂತ ಕೆಲವೊಂದು ಮಣ್ಣಿನಲ್ಲಿ ಹೋಯ್ತವೆ, ಕೆಲವೊಂದು ಇವನ್ ಸಹ ಕಾಂಡದಲ್ಲೂ ಸಹ ಕೆಲವೊಮ್ಮೆ ನಾವು ಕೋಶಗಳನ್ನ ಕಾಣಬಹುದು. ಮುಖ್ಯವಾಗಿ ಈ ಕೋಶಾವಸ್ಥೆಯನ್ನು ಮಣ್ಣಿನಲ್ಲೇ ಹೋಗೋದು ಈ ಸ್ಪೋಡಾಪ್ಟರಾ ಪ್ರುಜಿಪರ ಅಂತ ಏನ್ ಹೇಳ್ತೀವಿ ಸೈನಿಕ ಹುಳು, ಮುಖ್ಯವಾಗಿ ಮಣ್ಣಲ್ಲೇ ಹೋಗುತ್ತದೆ. ಈ ಮಣ್ಣಲ್ಲಿ ಅವತ್ಕೊಂಡು 9-12 ದಿನಗಳಾಗಿರ್ತದೆ ಈ ಕೋಶಾವಸ್ಥೆ. ತದನಂತರ ಈ ಕೋಶದಿಂದ ಪ್ರೌಢ ಪತಂಗಗಳು ಹೊರಬಂದು ಇದರಲ್ಲಿ ಮತ್ತೆ 3-4 ಸೆಂಟಿಮೀಟರ್ ಇದರ ಉದ್ದ ಇರ್ತದೆ ಗಮನಿಸಬಹುದು. ತದನಂತರ ಈ ಪತಂಗಗಳು ಮುಖ್ಯವಾಗಿ ಚಟುವಟಿಕೆ ಹೊಂದಿರತಕ್ಕಂಥದ್ದು ಅಂತಂದ್ರೆ ರಾತ್ರಿ ಹೊತ್ತು. ಆ ರಾತ್ರಿ ಹೊತ್ತು ಮಿಲನ ಒಂದು ಮತ್ತೆ ಮೊಟ್ಟೆ ಇಟ್ಟು ಜೀವನ ಚಕ್ರವನ್ನು ಅದನ್ನು ಮುಂದುವರೆಸ್ತದೆ. ಇದ್ರ ಜೊತೆಗೆ ಈ ಒಂದು ಕೀಟಗಳ ಹಾನಿಯ ಲಕ್ಷಣದ ಬಗ್ಗೆ ಹೇಳೋದಾದ್ರೆ ಯಾವ್ಯಾವ ಹಾನಿಗಳನ್ನ ಈ ಕೀಟಗಳು ಅಂದ್ರೆ ಮರಿಗಳಿಂದನೇ ಹೆಚ್ಚು ಹಾನಿ ಅಂತ ಹೇಳಿದ್ರೆ ಏನೇನು ಹಾನಿಗಳನ್ನ ಇವು ಉಂಟು ಮಾಡ್ತವೆ ಅಂತ ಹೇಳ್ತೀರಿ? ಇದು ಮುಖ್ಯವಾಗಿ ಈ ಕೀಟ ಎಲ್ಲಪ್ಪ ಹಾನಿ ಮಾಡತ್ತೆ ಅಂತಂತಂದ್ರೆ ಇದು ಸುಳಿಯಲ್ಲಿ ಅವತ್ಕೊಂಡಿರ್ತದೆ. ಮುಖ್ಯವಾಗಿ ಸುಳಿಯಲ್ಲಿ ಅಂದ್ರೆ ಹೊಸದಾಗಿ ಬರುವಂತಹ ಎಲೆಗಳನ್ನು ಕೊರೆದು ತಿಂದು ಹಾನಿಯುಂಟು ಮಾಡ್ತದೆ. ಮತ್ತೆ ಮೊದಲಂತದ ಮರಿಗಳು ಅಂತಂದ್ರೆ ಏನಂತ, ಇದು ಜಸ್ಟ್ ಮೇಲ್ಭಾಗದಲ್ಲಿ ಪತ್ತರಿತ್ತನ್ನ ಕೆರೆದು ಬಿಟ್ಟು ನಾವು ಒಂದು ವೈಟ್ ಎಲೆಗಳನ್ನ ಸಹ ಕಾಣಬಹುದು ಮೊದಲ ಹಂತದ ಹುಳುಗಳು. ತದನಂತರ ಅವು ಎಲೆಗಳನ್ನ ಕೊರೆದು ತಿನ್ನೋದ್ರಿಂದ ಎಲೆಗಳು ಬಿಟ್ಟಾಗ ಅಲ್ಲಲ್ಲಿ ನಾವು ಪ್ಯಾಚಸ್ ಅಂದ್ರೆ ತಿಂದಿರೋ ಗುರುತುಗಳನ್ನ ಕಾಣಬಹುದು. ಮತ್ತೆ ಈ ಎಲೆಯ ಅಂದ ತೀರಾ ಹಾನಿಯ ಉಂಟಾದ್ರೆ ಅರಿದ ರೀತಿಯಲ್ಲಿ ಕಂಡು ಬರ್ತದೆ. ಮತ್ತೆ ಎಲೆಯ ಮೇಲ್ಭಾಗದಲ್ಲಿ ಹುಳುಗಳನ್ನ ಇಕ್ಕೆಯನ್ನು ಅಥವಾ ನಾವಿಂಗೇನು ಒರಲ ಸುಳಿಯಲ್ಲಿ ಇಕ್ಕೆಗಳನ್ನು ಸಹ ಕಾಣಬಹುದು. ಮತ್ತೆ ಅತಿಯಾಗಿ ಸುಳಿಯನ್ನು ತಿನ್ನುವುದರಿಂದ ಗಂಡು ಹೂವಿನ ತೆನೆ ಬೆಳವಣಿಗೆ ಅಂದ್ರೆ ಹೂ ಬರೋದು ಏನಾಗುತ್ತೆ ಅದು ಕುಂಠಿತಗೊಂಡಿರ್ತದೆ. ಮತ್ತೆ ಈ ಹುಳುಗಳು ಎಲೆಗಳನ್ನು ತೀವ್ರ ತಿಂದು ಒಂಥರ ಎಲ್ಲ ಬೆಳವಣಿಗೆ ಕುಂಠಿತವಾಗುತ್ತದೆ. ಮತ್ತೆ ಗಂಡು ಬರೋದಿಲ್ಲ ಅದನ್ನು ಸಹ ಅಂದ್ರೆ ಇದು ಸುಳಿಯಲ್ಲಿರೋದ್ರಿಂದ ಗಂಡು ಬರಕ್ಕೆ ಬಿಡೋದಿಲ್ಲ. ಮತ್ತೆ ಅದೇ ರೀತಿ ಒಂದು ವೇಳೆ ತೆನೆ ಬಿಡ್ತು ಅಂತಂತಂದ್ರೆ ಆ ತೆನೆಯಲ್ಲೂ ಸಹ ಇದು ತೂತ ಮಾಡ್ಕೊಂಡೋಗಿ ಬೀಜಗಳನ್ನು ಸಹ ತಿಂದು ಇದು ಹಾನಿಯುಂಟು ಮಾಡ್ತದೆ. ಇಷ್ಟೆಲ್ಲ ಹೇಳಿದ್ರಿ ತಾವು. ಇದ್ರ ಜೊತೆಗೆ ಸಮಗ್ರ ನಿರ್ವಹಣಾ ಕ್ರಮಗಳಂತ ಇರುತ್ತೆ. ಆ ಸಮಗ್ರ ನಿರ್ವಹಣಾ ಕ್ರಮಗಳನ್ನು ಯಾವ ರೀತಿಯಾದ ರೈತರು ಅದನ್ನು ಅನುಸರಿಸಬೇಕು ಅಂತ ಹೇಳ್ತೀವಿ? ನಾವು ಕೀಟವನ್ನ ಹತೋಟಿ ಮಾಡ್ಬೇಕಂದ್ರೆ ಸಮಗ್ರವಾಗಿ ಮಾಡಿದ್ರೆ ಒಳ್ಳೇದು. ಅಂದ್ರೆ ನಾವು ಜಸ್ಟ್ ಇವಾಗ ಯಾವ್ದಾದ್ರು ಒಂದು ಕೀಟ ಬಂದಿದೆ ಅಂತಂದ್ರೆ ಮುಖ್ಯವಾಗಿ ರೈತರು ಮೈಂಡ್ಗೆ ಹೋಗೋದಂತಂದ್ರೆ ಸಿಂಪಡಣೆ ಮಾಡೋದು. ಅದನ್ನ ಬಿಟ್ಟು ಅಂದ್ರೆ ಮುಂಚಿತವಾಗಿ ನಾವು ಒಂದ್ ಸ್ವಲ್ಪ ಮೈಂಡ್ ಅಲ್ಲಿ ಇಟ್ಕೊಂಡು ಎಲ್ಲ ಸಮಗ್ರವಾಗಿ ನಿವಾರಣೆ ಮಾಡ್ಕೊಂಡೋದ್ರೆ ಒಂದೊಂದ್ಸಲ ನಾವು ಕೀಟನಾಶಕಗಳು ಸಿಂಪಡಿಸೋ ಅವಶ್ಯಕತೆ ಇರುವುದಿಲ್ಲ. ಮುಂಜಾಗ್ರತಾ ಕ್ರಮಗಳಾಗಿ ಉಪಯೋಗಿಸ್ಕೊಂಡ್ರೆ ಸೂಕ್ತ ಸಮಯದಲ್ಲಿ ಬಿತ್ತನೆ ಮಾಡೋದು ಅಂತಂದ್ರೆ ಇವಾಗ ಜೂನ್ ಫಸ್ಟ್ ಅಲ್ಲೇ ಸೋಯಿಂಗ್ ಮಾಡ್ಬಿಟ್ರಂದ್ರೆ ಎಲ್ಲರೂ ಅವಾಗಿ ಬಿತ್ತನೆ ಮಾಡೋದ್ರಿಂದ ಈ ಕೀಟ ಒಂದ್ ಸ್ವಲ್ಪ ಕಡಿಮೆ ಆಯ್ತದೆ. ಅಂದ್ರೆ ಇಲ್ಲಿ ಸ್ವಲ್ಪ ಲೇಟ್ ಮಾಡೋದ್ರಿಂದ ಇವು ಸ್ವಲ್ಪ ಫುಡ್ ಅಂದ್ರೆ ಇವು ಸಣ್ಣ ಇರೋದ್ರಿಂದ ಗಿಡಕ್ಕೆ ಇವಕ್ಕೆ ಜಾಸ್ತಿ ಅಟ್ಯಾಕ್ ಆಗ್ತದೆ. ಅಂದ್ರೆ ಸೂಕ್ತ ಸಮಯದಲ್ಲಿ ಬಿತ್ತನೆ ಮಾಡೋದು ಅಂದ್ರೆ ಜೂನ್ ನಲ್ಲಿ ಬಿತ್ತನೆ ಮಾಡೋದು. ಮತ್ತೆ ಆಳವಾಗಿ ಮಾಗಿ ಉಳುಮೆ ಮಾಡುವುದು. ಯಾಕಂತಂದ್ರೆ ನಾನು ಅವಾಗಲೇ ಜೀವನ ಚಕ್ರ ತಿಳ್ಕೊಂಡಾಗ ಹೇಳಿದ್ದೆ, ಈ ಹುಳ ಕೋಶಾವಸ್ಥೆಗೆ ಮಣ್ಣಲ್ಲಿ ಹೋಗುತ್ತೆ ಅಂತ. ನಾವೀ ಮಾಗಿ ಉಳುಮೆ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಈ ಬಿಸಿಲಿನ ತಾಪಕ್ಕೆ ಈ ಬೇಸಿಗೆ ಕಾಲದಲ್ಲಿ ಬಿಸಿಲು ಜಾಸ್ತಿ ಇರ್ತದೆ, ಆ ಶಾಖಕ್ಕೆ ಈ ಕೋಶ ಸತ್ತೋಗುತ್ತೆ. ಆಗ ಮುಂದಿನ ನಾವು ಬೆಳೆಗೆ ಇದು ಪ್ರೌಢ ಪತಂಗ ಎಮರ್ಜ್ ಆಗೋದು ಸ್ವಲ್ಪ ಕಡಿಮೆ ಮಾಡಿ ಈ ಕೀಟನ ಕಡಿಮೆ ಮಾಡಬಹುದು. ಮತ್ತೆ ಬೆಳೆ ಪರಿವರ್ತನೆ ಅಂದ್ರೆ ಬೆಳೆ ಪರಿವರ್ತನೆ ಮಾಡೋದು ಈ ಕೀಟ ಅಂದ್ರೆ ಆಲ್ರೆಡಿ ಎಲ್ಲ ಆಲ್ಮೋಸ್ಟ್ ಬೆಳೆಗಳಿಗೆ ಬರೋದ್ರಿಂದ ಬೆಳೆ ಪರಿವರ್ತನೆ ಅಷ್ಟು ಎಫೆಕ್ಟ್ ಅಲ್ಲ ಅಂತ ಹೇಳ್ಬೋದು. ಬಟ್ ಆದ್ರೂ ಒಂದ್ ಸ್ವಲ್ಪ ಮೆಕ್ಕೆಜೋಳಕ್ಕೆ ಜಾಸ್ತಿ ಇದು ಪ್ರಿಫರ್ ಮಾಡೋದ್ರಿಂದ ಮೆಕ್ಕೆಜೋಳ ಬೆಳೆಯೋ ಬದಲು ಒಂದ್ ವರ್ಷ ಮೆಕ್ಕೆಜೋಳ ಬೆಳೆದ್ರೆ ಇನ್ನೊಂದ್ ವರ್ಷ ಸೂರ್ಯಕಾಂತಿ ಅಥವಾ ನೆಲಗಡಲೆ ಅಥವಾ ಕಡಿಮೆ ತಿನ್ನಕ್ಕಂತ ಬೆಳೆಗಳನ್ನ ಬೆಳೆಯುವುದು ಸೂಕ್ತ. ಮತ್ತೆ ಈ ಪತಂಗಗಳು ಮೊಟ್ಟೆಗಳನ್ನ ಗುಂಪು ಗುಂಪಾಗಿ ಇಡ್ತವೆ. ಅವಾಗಲೇ ನಾವು ಬಿತ್ತನೆ ಮಾಡಾದ್ಮೇಲೆ 15-20 ದಿನದ ಅಥವಾ 1 ತಿಂಗಳು ಒಳಗಡೆ ಸುಮ್ಮನೆ ಅವಾಗಲೂ ಅಡ್ಡಾಡ್ತಿರೋದು ಅಥವಾ ಯಾವಾಗ್ಲಾದ್ರೂ ಅಡ್ಡಾಡ್ತಿರೋ ಮಾಡ್ಬೇಕಾದ್ರೆ ಅಥವಾ ಕಳೆಗಳ ಕಿತ್ತಕ್ಕೆ ಹೋದಾಗನ ಒಂದು ಗುಂಪು ಎಲ್ಲಾದ್ರೂ ಒಂದು ಮೊಟ್ಟೆ ಸಂಖ್ಯೆ ನೋಡಿದಾಗನ ಮೊಟ್ಟೆಗಳಿಗೆ ನೋಡಿದಾಗ ಹಳದಿ ಬಣ್ಣದ ಮೊಟ್ಟೆಗಳು ಕಾಣಬಹುದು. ಅಂದ್ರೆ ಅವಾಗಲೇ ಹೇಳ್ದೆ ನಾನು ಈ ತರ ಕೂದಲಿಂದ ಮುಚ್ಚಿರ್ತೈತೆ ಅಂತ. ಅದನ್ನ ನಾವು ಕಿತ್ತು ನಾಶ ಮಾಡೋದ್ರಿಂದ ಆಲ್ಮೋಸ್ಟ್ ಎಷ್ಟಕ್ಕೊಂದು ಹುಳುಗಳನ್ನ ನಾವು ಕಡಿಮೆ ಮಾಡಬಹುದು. ಮತ್ತೆ ಮೋಹಕ ಬಲೆಗಳು ಅಲ್ಲಲ್ಲೇ ಅಂದ್ರೆ ಒಂದು ಎಕರೆಗೆ ಒಂದು 5ರಷ್ಟು ಅಲ್ಲಲ್ಲಿ ಹಾಕೋದ್ರಿಂದ ಈ ಪತಂಗಗಳು ಆಕರ್ಷಿಸ್ತವೆ. ಅದರಿಂದ ನಾವು ಕೀಟಬಾಧೆಯನ್ನು ಕಡಿಮೆ ಮಾಡಬಹುದು. ಮತ್ತೆ ಆರಂಭಿಕ ಹಂತದಲ್ಲಿ ಅಂದ್ರೆ ಒಂದು ತಿಂಗಳ ಗಂಟನು ಇವು ಮೊಟ್ಟೆಯಲ್ಲ ಪರತಂತ್ರ ಜೀವಿಗಳು ಅಂತ ಹೇಳ್ಬೋದು, ಟ್ರೈಕೋಗ್ರಾಮ ಇರ್ಬೋದು ಅಥವಾ ಟೆಲಿನೋಮಸ್ಸು, ಇದ್ರದ್ದು ಆಕ್ಟಿವಿಟಿ ಜಾಸ್ತಿ ಇರ್ತದೆ. ಈ ಹುಳಗಳು ಬಂದು ಸೈನಿಕಗಳನ್ನ ತಿಂತಾ ಇರ್ವೆ. ಅದಕ್ಕೆ ಈ ಹುಳುಗಳನ್ನ ನಾವು ಸಂಗ್ರಹಿಸಿಡ್ಬೇಕು. ಹೆಂಗ್ ಸಂಗ್ರಹಿಸ ಅಂದ್ರೆ ಒಂದು 15-30 ದಿನ ಜಾಸ್ತಿ ಇರ್ತದೆ ಆ ಕೀಟಗಳು ಜಾಸ್ತಿ ಕಂಡು ಬರ್ತದೆ. ಆ ಕೀಟಗಳನ್ನ ಉಳಿಸಕ್ಕೆ ನಾವು ಆ ಸಮಯದಲ್ಲಿ ಯಾವುದೇ ಕೀಟನಾಶಕಗಳನ್ನು ಬಳಸಬಾರದು. ಅಂದ್ರೆ ಸುರಕ್ಷಿತ ಕೀಟನಾಶಕಗಳು ಮಾತ್ರ ಬಳಸಬೇಕು. ಈ ಬೇವಿನ ಬೀಜದ ಕಷಾಯ ಆಗಿರಬಹುದು ಅಥವಾ ಒಂದ್ ವೇಳೆ ನಮ್ಗೆ ಬೇವಿನ ಬೀಜದ ಕಷಾಯ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಅದೇ ರೀತಿ ನಾವು ಬೇವಿನ ಬೀಜದ ಮೂಲದ ಕಷಾಯಗಳು ಅಂಗಡಿಗಳಲ್ಲೂ ಸಿಗ್ತದೆ. ಅಜಾಡಿಟ್ರಿನ್ 10,000 PPM ಅಂತ 2 ml 1 ಲೀಟರ್ ಹಾಕೊಂಡು ಸಿಂಪಡಿಸೋದ್ರಿಂದ ನಮ್ಮ ಪರತಂತ್ರ ಜೀವಿಗಳು ಉಳಿತವೆ, ಈ ಸೈನಿಕ ಹುಳು ಕಡಿಮೆ ಆಗ್ತದೆ. ಮುಂದಿನ ಹಂತಗಳಲ್ಲಿ ಪರತಂತ್ರ ಜೀವಿಗಳು ಈ ಸೈನಿಕಗಳನ್ನ ಅದಷ್ಟಕ್ಕದೇ ಕಂಟ್ರೋಲ್ ಮಾಡುವ ಸಾಮರ್ಥ್ಯವನ್ನು ಹೊಂದಿರ್ತದೆ. ಮತ್ತೆ ಅದೇ ರೀತಿ ಜೈವಿಕ ಕೀಟನಾಶಕಗಳಾಗಿರ್ತಕ್ಕಂಥ ನ್ಯೂಮರಿಯ ರಿಲೇ ಅಂತ ಇರ್ತಿದೆ, ಅದು 2 ಗ್ರಾಂ ಪ್ರತಿ 10 ಲೀಟರ್ ನೀರು ಬೆರೆ ಸಿಂಪಡಿಸುವುದು, ಅಥವಾ ಮೆಟರೈಸಿಯಂ ಮನಿಸೋಪ್ಲಿಯನ್ನು 3 ಗ್ರಾಂ 1 ಲೀಟರ್ ನೀರಲ್ಲಿ ಬೆರೆಸಿ ಸಿಂಪಡಿಸುವುದರಿಂದ ಈ ಜೈವಿಕ ಕೀಟನಾಶಕಗಳ ಅಂದ್ರೆ ಇವು ಮಳೆಗಾಲದಲ್ಲಿ ಅತಿ ಹೆಚ್ಚಾಗಿ ತೇವಾಂಶ ಇರುವ ಸಮಯದಲ್ಲಿ ಮೆಟ್ರೈಸಿಯಂ ನ್ಯೂಮರಿ ರಿಲೇ ನಾವು ಸಿಂಪಡಣೆ ಮಾಡೋದ್ರಿಂದ ಅತಿ ಹೆಚ್ಚು ಪರಿಣಾಮಕಾರಿಯಾಗಿ ಸೈನಿಕವುಗಳನ್ನ ನಿಯಂತ್ರಣ ಮಾಡಬಹುದು. ಮತ್ತೆ ಅದೇ ರೀತಿ ದುಂಡಾನು ಅಂದ್ರೆ ಬ್ಯಾಸಿಲಸ್ ಥುರಿಂಜೆನ್ಸಿಸ್ ಅಂತ BT ಅಂತ ಹೇಳ್ಬಹುದು, ಈ ಜೈವಿಕ ಕೀಟನಾಶಕವನ್ನು 2 ml 1 ಲೀಟರ್ನಂತೆ ಮಿಶ್ರಣ ಮಾಡಿ ಸಿಂಪಡಿಸಬಹುದು. ಮತ್ತೆ ಇದೇ ರೀತಿ ನಮ್ಗೆ ಇನ್ನೂ ಜಾಸ್ತಿ ಆಯ್ತಿದೆ, ನಮ್ಮ ಹತೋಟಿಗೆ ಬರಲಿಲ್ಲ ಇವೆಲ್ಲ ಮಾಡಿ, ಅಂದ್ರೆ ಜೈವಿಕ ಕೀಟನಾಶಕಗಳು, ಮೋಹಕ ಬಲೆ ಇವೆಲ್ಲ ಮುಂಚೆ ಹೇಳಿದ್ನಲ್ಲ ಅವೆಲ್ಲ ಮಾಡಿ ಅದನ್ನ ಕಂಟ್ರೋಲ್ ಆಗಿಲ್ಲ, ಈ ಸರಿ ಜಾಸ್ತಿ ಬಂದ್ಬಿಡ್ತು ಒಂದು ವೇಳೆ ಅಂತಂದ್ರೆ ನಾವು ಅಂದ್ರೆ ಯಾವ ಶಿಫಾರಸು ಮಾಡಿದ್ವಿ ಕೀಟನಾಶಕಗಳನ್ನು ಬಳಸಬೇಕಂತಂದ್ರೆ ಎಮಾಮೆಕ್ಟಿನ್ ಬೆನ್ಜೋಯೇಟ್ 5 SG ಅಂತ ಹೇಳ್ಬೋದು, ಇದನ್ನ 1/2 ಗ್ರಾಂ 1 ಲೀಟರ್ನಲ್ಲಿ ಬೆರೆಸಿ ಸಿಂಪಡಿಸಬೇಕು, ಅಥವಾ ಇದು ಸಿಗ್ಲಿಲ್ಲ ಅಂತಂದ್ರೆ ಕ್ಲೋರಾನ್ ಟ್ರನ್ಲಿಪ್ರೋಲ್ ಅಂತ 18.5 SC ಅಂತ, ಇದನ್ನ 1.4 ml 1 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬಹುದು, ಅಥವಾ ಲ್ಯಾಂಡಾ ಸೈ ಹ್ಯಾಲೋತ್ರಿನ್ ಅಂತಿದೆ, ಇದನ್ನ 1/2 ದಿಂದ 1 ml 1 ಲೀಟರ್ ನೀರಿಗೆ ಬೆರೆಸಿ, ಅಥವಾ ಪೈನಟರಾಮ್ 11.7 SC ಅಂತ ಹೇಳ್ಬಹುದು, ಅದನ್ನ 1/2 ಲೀಟರ್ ಪ್ರತಿ ಲೀಟರ್ ಬೆರೆಸಿ ಸಿಂಪಡಿಸಬೇಕು. ಮತ್ತೆ ಸಿಂಪಡಿಸಿದ್ರು ಸಹ ಇದು ನಿಯಂತ್ರಣಕ್ಕೆ ಬರುವುದಿಲ್ಲ, ಯಾಕಂತಂದ್ರೆ ಇದು ಅಂದ್ರೆ ಇದಕ್ಕೆ ಎಲೆಗಳು ಜಾಸ್ತಿ ಇರ್ತದೆ, ನಾವು ಬೆಳೆ ಬೆಳೆದಂಗೆ ಇದು ಎತ್ತರಕ್ಕೆ ಬೆಳೀತತೆ ಜೋಳ, ಅವಾಗ ಸಿಂಪಡಿಸೋ ಟೈಮಲ್ಲಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನಾವು ಯಾವಾಗೂ ಹಿಂಗೆ ತುದಿಗೆ ಸುಳಿಗೆ ಬೀಳೋ ತರ ನಾವು ಸಿಂಪಡಣೆ ಮಾಡಬೇಕು, ಇಲ್ಲಾಂದ್ರೆ ಈ ಕೀಟ ನಿಯಂತ್ರಣಕ್ಕೆ ಬರುವುದಿಲ್ಲ. ಇದನ್ನು ರೈತರು ಮುಖ್ಯವಾಗಿ ಗಮನದಲ್ಲಿಟ್ಕೋಬೇಕು. ಯಾವುದೇ ಒಂದು ಈ ಮುಖ್ಯವಾಗಿ ಈ ಸೈನಿಕಗಳನ್ನ ಕಂಟ್ರೋಲ್ ಮಾಡಬೇಕು ಅಂತಂದ್ರೆ ಸುಳಿ ಏನೇ ಒಂದು ಹಾಕಿದ್ರು, ನಾನು ಅವಾಗ ಜೈವಿಕ ಕೀಟನಾಶಕಗಳು ಹೇಳಿದೆ, BT ಹೇಳಿದೆ, ಮತ್ತೆ ಇದು ಇದು ಹೇಳ್ತೀನಿ, ನಾನು ಈ ಕೀಟನಾಶಕಗಳನ್ನು ಬಳಸಬೇಕು ಅಂತಂದ್ರೆ ಸುಳಿಗೆ ಬೀಳುವ ಹಾಗೆ ಸಿಂಪಡಿಸಿದ್ರೆ ಮಾತ್ರ ಇದು ಪರಿಣಾಮಕಾರಿಯಾಗಿರ್ತದೆ, ಇಲ್ಲಾಂದ್ರೆ ನಿಯಂತ್ರಣಕ್ಕೆ ಬರುವುದಿಲ್ಲ. ಮತ್ತು ಇದಲ್ಲದೆ ರೈತರು ಅಂದ್ರೆ ಲೋಕಲ್ ಆಗಿ ಏನ್ ಮಾಡ್ತಾರೆ ಅಂದ್ರೆ ಕೆಲವರು ಮರಳಾಗ್ತಾರೆ ಸುಳಿಗೆ, ಅಥವಾ ಬೂದಿ ಹಾಕ್ತಿದ್ದಾರೆ, ಮತ್ತೆ ಮರದ ಒಟ್ಟು ಸಹವನ್ನು ಹಾಕ್ತಿದ್ದಾರೆ, ಇವೆಲ್ಲ ಹಾಕೋದ್ರಿಂದ ಒಂದ್ ಸ್ವಲ್ಪ ಕಂಟ್ರೋಲ್ ಮಾಡಬಹುದು. ಈ ಬೂದಿ ಹಾಕೋದ್ರಿಂದ ಹೆಂಗಪ್ಪ ಕಂಟ್ರೋಲ್ ಆಗುತ್ತೆ ಅಂತಂದ್ರೆ ಇದು ಉಸಿರಾಡುವ ರಂಧ್ರಗಳು ಉಳುವಿಗೆ ಆ ಕಡೆ ಈ ಕಡೆ ರಂಧ್ರಗಳು ಹೊಂದಿರ್ತದೆ, ಅದರಿಂದ ಅದು ಉಸಿರಾಡ್ತಾ ಇರತೈತೆ. ನಾವು ಬೂದಿ ಹಾಕಿದಾಗ ಏನಾಗುತ್ತೆ ಅಂದ್ರೆ ಅವು ಮುಚ್ಚಿಬಿಡುತ್ತೆ, ಅದು ಸಾಯುತ್ತೆ. ಅದರಿಂದ ಇದು ಬೂದಿ ಹಾಕೋದ್ರಿಂದ ನಾವು ಈ ಸೈನಿಕಗಳನ್ನ ಹತೋಟಿ ಮಾಡಬಹುದು. ಮತ್ತೆ ಮರಳು ಹಾಕೋದ್ರಿಂದ ಮರಳು ಅಥವಾ ಮಣ್ಣು ತೋಟದಲ್ಲಿರೋದೇ ಎತ್ತು ತುದಿಗಳಿಗಾಗ್ತಾರೆ, ಇದು ಹಾಕೋದ್ರೆ ಏನಪ್ಪ ಆಗುತ್ತೆ ಅಂದ್ರೆ ಮರಳಲ್ಲಿ ಒಂದ್ ಸ್ವಲ್ಪ ಕಲ್ಲಿರುತ್ತೆ, ಇದು ಮೃದುವಾದ ಚರ್ಮ ಹೊಂದಿರ್ತೈತೆ, ಸುಳಿ ಭಾಗದಲ್ಲೇ ಮತ್ತೆ ಔತ್ಕೊಂಡಿರ್ತೈತೆ, ಸುಳಿ ಭಾಗದ ಹೊರಗಡೆ ಆತಾಗಿತ್ತಾಗೆ ಅಡ್ಡಾಡಿದಾಗ ಈ ಮರಳನ್ನು ಕಲ್ಲರಿತಾವ ಚೂಪು ಅವು ಚುಚ್ಕೊಂಡ್ಬಿಟ್ಟು ಈ ಚರ್ಮಕ್ಕೆ ಒಂದ್ ಸ್ವಲ್ಪ ತಗಲಿ ಗಾಯ ಆಗಿ ಹುಳ ಸಾಯುವ ಸಾಧ್ಯತೆ ಇರ್ತದೆ. ಮತ್ತೆ ಇದೇ ಮರಳು ಸಮಯದಲ್ಲಿ ಸ್ವಲ್ಪ ಕೀಟನಾಶಕ ಅಂದ್ರೆ ಕ್ಲೋರಾ 1 kg ಮರಳಿಗೆ ಕ್ಲೋರಾನ್ ಟ್ರನ್ಲಿಪ್ರೋಲ್ ಅಂತ ಏನ್ ಹೇಳ್ತೀವಿ, ಆ ಕೀಟನಾಶಕವನ್ನು ಮಿಕ್ಸ್ ಮಾಡಿಕೊಂಡು ಸುಳಿಗೆ ಹಾಕೋದ್ರಿಂದ ಈ ಕೀಟನಾಶಕವನ್ನು ನಾವು ನಿಯಂತ್ರಣ ಮಾಡಬಹುದು. ಒಟ್ಟಾರೆಯಾಗಿ ರೈತರು ಇಷ್ಟೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ತಗೊಂಡ್ರೆ ಒಳ್ಳೆ ಇಳುವರಿಯನ್ನ ಪಡಿಬಹುದು ಅಂತ ಹೇಳ್ತೀರಿ ಸರ್? ಹೆಚ್ಚಿನ ಮಾಹಿತಿಗಾಗಿ ಈ ಸೈನಿಕಗಳು ನಿರ್ವಹಣೆಗೆ 8050157968ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬೇಕಾಗಿ ಕೋರಲಾಗಿದೆ. ಒಳ್ಳೆಯದು ಅಂಬರೀಶ್ ಅವರೇ, ತಾವು ಇದುವರೆಗೂ ಮುಸುಕಿನ ಜೋಳದ ಬೆಳೆಯಲ್ಲಿ ಸೈನಿಕ ಹುಳುವಿನ ಹಾನಿ ಮತ್ತು ಅದರ ನಿರ್ವಹಣೆ ಈ ಕುರಿತು ಸಾಕಷ್ಟು ಮಾಹಿತಿಯನ್ನ ನಮ್ಮ ಜೊತೆಗೆ ಹಂಚಿಕೊಂಡಿದ್ದೀರಿ. ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಆಕಾಶವಾಣಿ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಮುಸುಕಿನ ಜೋಳದ ಬೆಳೆಯಲ್ಲಿ ಸೈನಿಕ ಹುಳುವಿನ ಹಾನಿ ಮತ್ತು ಅದರ ನಿರ್ವಹಣಾ ಕ್ರಮಗಳು ಈ ಕುರಿತು ಶಿವಮೊಗ್ಗದ ಕೃಷಿ ಮಹಾವಿದ್ಯಾಲಯದ ಸಹ ಸಂಶೋಧಕರಾದ ಡಾ ಅಂಬರೀಶ್ ಎಸ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಮಹೇಶ್ HM. ಈಗ ಕೇಳಿ ಶಿವಮೊಗ್ಗದ ದೈನಂದಿನ ಮಾರುಕಟ್ಟೆ ವರದಿ. ಅಡಿಕೆ ಬೆಟ್ಟೆ 52,399 ರೂಪಾಯಿಗಳು, ಗೊರಬಲು 29,658 ರೂಪಾಯಿಗಳು, ರಾಶಿ 47,000, ಸರಕು 74,100 ರೂಪಾಯಿಗಳು, ರಾಗಿ ಕೆಂಪು 4,150 ರೂಪಾಯಿಗಳು, ಅಕ್ಕಿ ದಪ್ಪ 3,000, ಅಕ್ಕಿ ಉತ್ತಮ 6,150, ಅಕ್ಕಿ ಮಾಧ್ಯಮ 4,650. ಶಿವಮೊಗ್ಗದ ದೈನಂದಿನ ಮಾರುಕಟ್ಟೆ ವರದಿ ಕೇಳಿದಿರಿ. ಈಗ ಕೇಳಿ, ಚಿತ್ರದುರ್ಗ ಜಿಲ್ಲೆ ಬೆನಕನಹಳ್ಳಿಯ ಪಾಪಮ್ಮ ಮತ್ತು ಸಂಗಡಿಗರಿಂದ ಗುಣಸಾಗರಿ ಪದ ಕೇಳುವಿರಿ. ಕಣಿಮೆ ರಾಗ ಸತ್ಯವಂತರ ಶಿವ ನುಡಿಯ ಸತ್ಕಾರಿ ಮಿದ್ದಂಗೆ ಮತ್ತೆರಿಯಾದ ಯರವರಿಗೆ ಮತ್ತೆರಿಯಾದ ಯರವರಿಯಾದ ಯರವರಿಗೆ ಮತ್ತೆ ಅರಿಯಾದ ಯರ ಮತ್ತೆನೆರಿಯಾದ ಯರವರ ಮುಂದೆ ಇಳಿದುರೆ ಉಕ್ಕೆಗ ಮಾಡಿಕೊವ ಕೊವಾಯ ಸುಧಾಂಗ ಕೊವಾಯ ಚಂದೇಲೆ ಪದ್ಮಕ ಚೌರ ನತ್ತೇಲೆ ಪದ್ಮಕ ಚೌರ ಪದ್ಮಕ ಚೌರ ನತ್ತೇಲೆ ಪದ್ಮಕ ಚೌರ ನತ್ತೇಲೆ ಪದ್ಮಕ ಚೌರ ಮಾಡಿಸಿ ಗಂಬ ಸಿಟ್ಟವನಿ ಗೆಣ್ಣೆ ತರಬೇಕ ಸಿಟ್ಟವನಿ ಗೆಣ್ಣೆ ಸಾಕೆ ಬಾಲೆ ಪ್ರಾಯಕ ಬಂದ ನಿಲವಾಗ ನೋಡಿ ಮಕ ಜೋರ ನಿಲವಾಗ